ಹೊಂದಿಕೊಳ್ಳುವ ಸ್ಥಳೀಯ ತಳಿಗಳನ್ನು ಗುರುತಿಸುವುದು ಮತ್ತು ತಳಿಯ ಅಭಿವೃದ್ಧಿ ಕಾರ್ಯಕ್ರಮಗಳ ಮೂಲಕ ಈ ತಳಿಗಳನ್ನು ಸಂರಕ್ಷಿಸಲು ಪ್ರಯತ್ನಿಸುತ್ತಿದೆ ಸರ್. ಮಾಡ್ತಾ ಇದ್ದಾರೆ. ಆಮೇಲೆ ಸರ್, ನೆಕ್ಸ್ಟ್ ಮೇವಿನ ಲಭ್ಯತೆಯನ್ನು ಸುಧಾರಿಸುವುದು ಸರ್. ಅದು ಯಾವ ತರ ಸರ್? ನಿಮ್ಗೆಲ್ಲ ಗೊತ್ತಿರಬಹುದು ಸರ್, ಜಾನುವಾರುಗಳಿಗೆ ಮೇವನ್ನು ಮುಖ್ಯವಾಗಿ ಗೋಮಾಳ ಹುಲ್ಲುಗಾವಲುಗಳಲ್ಲಿ ಮೇಯಿಸುವ ಮೂಲಕ ಅಥವಾ ಮೇವು ಬೆಳೆಗಳ ಕೊಯ್ಲು ಮಾಡಿದ ಕೃಷಿ ಉತ್ಪನ್ನಗಳಿಂದ ಬರುತ್ತೆ ಸರ್. ನಾವೇನ್ ಮಾಡ್ಬೇಕಂದ್ರೆ ಸರ್, ಗೋಮಾಳ ಮತ್ತು ಶಾಶ್ವತ ಹುಲ್ಲುಗಾವಲು ಮತ್ತು ಇತರೆ ಸರ್ಕಾರಿ ಜಮೀನುಗಳಲ್ಲಿ ಮೇವು ಉತ್ಪಾದಕತೆಯನ್ನು ಹೆಚ್ಚಿಸಲು ಮೇವಿನ ಮರದ ಸಸಿಗಳನ್ನು ಇಲ್ಲ ಅಂದ್ರೆ ಬಹುವಾರ್ಷಿಕ ಮೇವಿನ ಬೆಳೆಗಳನ್ನು ನಾಟಿ ಮಾಡುವ ಮೂಲಕ ಮೇವು ಅಭಿವೃದ್ಧಿಪಡಿಸಲು ಪ್ರೋತ್ಸಾಹಿಸಬೇಕು ಸರ್. ಹಾಗೆ ರೈತರಿಗೆ ಸುಧಾರಿತ ತಳಿಯ ಮೇವಿನ ಬೀಜದ ಮಿನಿ ಕಿಟ್ಗಳನ್ನು ಲಭ್ಯತೆಗೆ ಒಳಪಟ್ಟು ಇಲಾಖೆಯು ಪೂರೈಸುತ್ತದೆ ಸರ್. ಓಹೋ, ಈಗಾಗಲೇ ಮಾಡ್ತಾ ಇದೆ. ಹೌದು ಸರ್, ಇವನ್ನೆಲ್ಲ ತೋಟಗಾರಿಕೆ ಬೆಳೆಗಳ ಮಧ್ಯೆ ಖಾಲಿ ಇರುವ ಪ್ರದೇಶಗಳಲ್ಲಿ ಮೇವಿನ ಬೆಳೆಗಳನ್ನು ಬೆಳೆಯುವ ಮೂಲಕ ಮೇವು ಉತ್ಪಾದನೆ ಹೆಚ್ಚಿಸಬಹುದು ಸರ್, ಮಾಡ್ಕೋಬಹುದು. ಹಾಗೆ ಅವ್ರ ಜಮೀನುಗಳಲ್ಲಿ ಸರ್ ಅರ್ಧ ಎಕರೆಯಿಂದ ಒಂದು ಎಕರೆ ಮೇಯ್ನ್ ಆಗಿ ಮೇವುಗೋಸ ಮುಡಿಪಾಗಿಟ್ರೆ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತದೆ, ಬರೀ ಬೆಳೆ ಬೆಳೆಯೋದೇ ಅಲ್ಲ. ಹೌದು ಸರ್, ಒಂದ್ ಸ್ವಲ್ಪ ಜಾಗನ ನೀವು ಮೇವು ಬೆಳೆಗಾಗಿ ಇಟ್ಕೊಂಡಿರಿ ಅಂತೀರಿ. ಹೌದು ಸರ್. ಹಾಗೆ ಸರ್, ಇದು ಮಳೆಯ ಪ್ರಮಾಣದಲ್ಲಿ ಬದಲಾವಣೆ ಮತ್ತು ಮಳೆಯ ಸಮಯವು ಮೇವಿನ ಲಭ್ಯತೆ ಮೇಲೆ ಪರಿಣಾಮ ಬೀರುತ್ತೆ ಸರ್. ಆದ್ದರಿಂದ ಈ ಅವಧಿಯಲ್ಲಿ ಸೈಲೇಜ್ ಅಂತ ಕರಿತೀವಿ ಸರ್, ರಸಮೇವು. ಓಕೆ, ರಸಮೇವು ಮಾಡಿಕೊಂಡು ಅದನ್ನ ಸ್ಟೋರೇಜ್ ಮಾಡ್ಕೋಬಹುದು ಸರ್. ರಸಮೇವು ತಯಾರಿಕೆಯಿಂದ ಮೇವು ಸಂಸ್ಕರಣಾ ವಿಧಾನಗಳನ್ನು ಮಾಡಲು ರೈತರಿಗೆ ಪ್ರೋತ್ಸಾಹ ಬೇಕಾಗಿರುತ್ತೆ ಸರ್. ಆಯ್ತು, ಅದಕ್ಕೂ ಪ್ರೋತ್ಸಾಹ ಕೊಡ್ತಾರೆ. ಹೌದು ಸರ್. ಹಾಗೆ ಕೃಷಿ ಬೆಳೆಗಳ ಉಪ ಉತ್ಪನ್ನಗಳಿಂದ ದೊರಕುವ ಮೇವನ್ನು ಪೋಲಾಗದಂತೆ ಸಂರಕ್ಷಿಸಿಕೋಬೇಕು ಸರ್. ಆಯ್ತು, ಅದನ್ನ ಪೌಷ್ಟೀಕರಿಸಿಕೋಬಹುದು. ಹಾಗೆ ಮೇವು ಕತ್ತರಿಸಿ ತಿನ್ಬೇಕು ಸರ್. ಆಕ್ಚುಲಿ ಮೇವು ಕತ್ತರಿಸಿ ತಿಂದ್ರೆ ಏನಾಗುತ್ತೆ ಅಂದ್ರೆ ವೇಸ್ಟೇಜ್ ಕಮ್ಮಿ ಆಗುತ್ತೆ ಸರ್. ಎಲ್ಲ ಹುಲ್ಲನ್ನು ಅಥವಾ ಏನೋ ಇದ್ರು ತಿಂದಾಕ್ಬಿಡ್ತದೆ. ಹೌದು ಸರ್, ಏನು ಬಿಡಲ್ಲ ಸರ್, ಏನು ಬಿಡೋದಿಲ್ಲ. ಮೇವು ಕತ್ತರಿಸಿ ತಿನ್ನುವಂತೆ ಹಾಗೂ ಮೇವು ಕತ್ತರಿಸುವ ಯಂತ್ರಗಳ ಬಳಕೆ ಮಾಡಲು ರೈತರಿಗೆ ಪ್ರೋತ್ಸಾಹಿಸ್ತಾ ಇದೀವಿ ಸರ್. ಆಯ್ತು ಡಾಕ್ಟ್ರೆ. ಹಾಗೆ ಸರ್, ಬರ ಮತ್ತೆ ಪ್ರವಾಹಗಳಂತ ನೈಸರ್ಗಿಕ ವಿಕೋಪಗಳ ಸಂದರ್ಭಗಳಲ್ಲಿ ಮೇವು ನಿಧಿಗಳು ಮತ್ತು ಜಾನುವಾರುಗಳ ನಿಧಿಗಳ ಸ್ಥಾಪನೆ ಮಾಡಬೇಕು ಸರ್. ಎಸ್ಪೆಷಲ್ ಬರ ಮತ್ತು ಪ್ರವಾಹಗಳಂತ ನೈಸರ್ಗಿಕ ವಿಕೋಪ 2023 ಬರ ಬಂತಲ್ಲ ಸರ್, ಆ ಟೈಮಲ್ಲೂ ಅಷ್ಟೇ ಸರ್ ಮೇವು ನಿಧಿಗಳು ಮತ್ತು ಜಾನುವಾರು ಶಿಬಿರಗಳನ್ನು ಸ್ಥಾಪನೆ ಮಾಡಿದ್ವಿ. ಇದರಿಂದ ಜಾನುವಾರುಗಳಿಗೆ ಮೇವಿನ ಕೊರತೆ ಉಂಟಾಗದಂತೆ, ನೀರಿನ ಕೊರತೆ ಉಂಟಾಗದಂತೆ, ರೋಗ ಹರಡದಂತೆ ಎಲ್ಲ ತಡೆಹಿಡಿಯಲಾಯಿತು ಸರ್. ಎಸ್ಪೆಷಲಿ ಸರ್ ಈ ಬರ ಮತ್ತು ಪ್ರವಾಹ ಪರಿಸ್ಥಿತಿಗಳ ಸಂದರ್ಭಗಳಲ್ಲಿ ಜಾನುವಾರುಗಳಿಗೆ ಮೇವು ಮತ್ತು ಮೇವಿನ ಪೂರೈಕೆಯನ್ನು ಮುಂಚಿತವಾಗಿ ಮೌಲ್ಯಮಾಪನ ಮಾಡಬೇಕು ಸರ್. ಹಾಗೂ ಅದರ ಸರಾಸರಿ ದಾಸ್ತಾನು ಇಲಾಖೆಯಿಂದ ನಿರ್ವಹಿಸಬೇಕಾಗಿರುತ್ತದೆ ಸರ್. ರಾಜ್ಯದಲ್ಲಿ 20th ಜಾನುವಾರು ಗಣತಿ ಪ್ರಕಾರ ದನ ಮತ್ತು ಎಮ್ಮೆಗಳ ಸಂಖ್ಯೆ 115 ಲಕ್ಷಗಳು ಸರ್. ಹಾಗೂ ಕುರಿ ಮತ್ತು ಮೇಕೆಗಳ ಸಂಖ್ಯೆ 172 ಲಕ್ಷ. ಒಟ್ಟು ಜಾನುವಾರುಗಳ ಸಂಖ್ಯೆ 2.9 ಕೋಟಿ ಸರ್. ಒಂದು ದಿನಕ್ಕೆ ಸರ್ ಪ್ರತಿ ದನ ಮತ್ತು ಎಮ್ಮೆಗೆ ಕನಿಷ್ಠ 6 ಕೆಜಿ ಸರ್ ಬೇಕಾಗುತ್ತೆ. 6 ಕೆಜಿ ಅದು ಬರೀ ಮೇಂಟೆನೆನ್ಸ್ಗೆ ಅಷ್ಟೇ ಸರ್. ಎಸ್ಪೆಷಲ್ ಬರ ಮತ್ತು ನೈಸರ್ಗಿಕ ವಿಕೋಪ ಸಂದರ್ಭದಲ್ಲಿ ನಾವು ಪ್ರೊಡಕ್ಷನ್ಗಿಂತ ಉತ್ಪಾದಕತೆಗಿಂತ ಮೇಯ್ನ್ ಆಗಿ ಮೇಂಟೆನೆನ್ಸ್ಗೋಸ್ಕರ ಮೇವನ್ನು ನೀಡ್ತೀವಿ ಸರ್. 6 ಕೆಜಿ ಬೇಕಾಗುತ್ತೆ ಸರ್. ಹಾಗೆ ಕುರಿ ಮತ್ತು ಮೇಕೆಗೆ 0.5 ಕೆಜಿ ಸರ್, 0.5 ಕೆಜಿ ಮೇವಿನ ಅವಶ್ಯಕತೆ ಇರುತ್ತದೆ. ಒಂದು ವಾರಕ್ಕೆ ಕರ್ನಾಟಕದಲ್ಲಿರುವ ಎಲ್ಲ ಜಾನುವಾರುಗಳಿಗೆ 5.4 ಲಕ್ಷ ಮೆಟ್ರಿಕ್ ಟನ್ ಮೇವು ಅವಶ್ಯಕತೆ ಇರುತ್ತದೆ ಸರ್. ಈ ಬರ ಮತ್ತು ಪ್ರವಾಹ ಸಂದರ್ಭಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸರ್, ಮೇವು ನಿಧಿ ಸ್ಥಾಪನೆ ಮತ್ತು ಜಾನುವಾರು ಶಿಬಿರಗಳ ಸ್ಥಾಪನೆ ಮಾಡ್ತೀವಿ ಸರ್. ಈ ರಾಜ್ಯದಲ್ಲಿ ಬರ ಮತ್ತು ಪ್ರವಾಹಗಳಂತ ನೈಸರ್ಗಿಕ ವಿಪೋಗಳ ಸಂದರ್ಭದಲ್ಲಿ ಜಾನುವಾರುಗಳ ಸಂರಕ್ಷಣೆಗಾಗಿ ಮೇವು ನಿಧಿಗಳು ಮತ್ತು ಜಾನುವಾರು ಶಿಬಿರಗಳ ಸ್ಥಾಪನೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಇಲಾಖೆ ನೀತಿಯನ್ನು ಹೊಂದಿದೆ ಸರ್. ಇದು ಯಾವಾಗ ಮಾಡಬೇಕು ಮೇವು ನಿಧಿ ಮತ್ತೆ ಯಾವಾಗ ಜಾನುವಾರು ಶಿಬಿರ ಸ್ಥಾಪನೆ ಮಾಡಬೇಕು ಅಂದ್ರೆ, ಮೇವು ನಿಧಿ ಸ್ಥಾಪನೆಯ ಮಾನದಂಡ ಸಾಪ್ತಾಹಿಕ ಮೇವಿನ ವರದಿಯಲ್ಲಿ ತಾಲೂಕಿನ ಮೇವು ಲಭ್ಯತೆ 4 ವಾರಗಳಿಗಿಂತ ಕಡಿಮೆ ಕಂಡು ಬಂದಲ್ಲಿ ಮೇವು ನಿಧಿ ಸ್ಥಾಪನೆ ಮಾಡ್ತೀವಿ ಸರ್. ಹಾಗೆ ಸಾಪ್ತಾಹಿಕ ಮೇವಿನ ವರದಿಯಲ್ಲಿ ತಾಲೂಕಿನ ಮೇವು ಲಭ್ಯತೆ 2 ವಾರಗಳಿಗಿಂತ ಕಡಿಮೆ ಕಂಡು ಬಂದಲ್ಲಿ ಜಾನುವಾರು ಶಿಬಿರ ಸ್ಥಾಪನೆ ಮಾಡ್ತೀವಿ ಸರ್. ಹಾಗೆ ಸರ್, ಜಾನುವಾರುಗಳ ರೋಗಗಳ ನಿರ್ವಹಣೆ ಸರ್. ಆಯ್ತು, ಇದು ಹವಾಮಾನ ಬದಲಾವಣೆಯಿಂದ ನಾನು ಮೊದಲೇ ಹೇಳ್ದಂಗೆ ರೋಗ ನಿರೋಧಕ ಶಕ್ತಿ ಕುಂದುತ್ತೆ ಸರ್. ಶಾಖದ ಒತ್ತಡದಿಂದ ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿ ಕುಂದುತ್ತೆ. ರೋಗ ನಿರೋಧಕ ಶಕ್ತಿ ಕುಂದಿದಾಗ ಜಾನುವಾರುಗಳು ದುರ್ಬಲವಾಗಿ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ ಸರ್. ಪರಿಣಾಮಕಾರಿ ಆರೋಗ್ಯ ಸೇವೆಗಳ ಅಭಿವೃದ್ಧಿ, ವಿವಿಧ ರೋಗಗಳ ವಿರುದ್ಧ ರೋಗ ನಿರೋಧಕ ಲಸಿಕೆ ಕಾರ್ಯಕ್ರಮಗಳ ಅನುಷ್ಠಾನ, ರೋಗದ ಕಣ್ಗಾವಲು ಡಿಸೀಸ್ ಸರ್ವೆಲೆನ್ಸ್ ಅಂತಿವೆ, ಮತ್ತು ಪಶುವೈದ್ಯಕೀಯ ಮೂಲ ಸೌಕರ್ಯಗಳನ್ನು ಬಲಪಡಿಸುವ ಮೂಲಕ ಜಾನುವಾರು ಆರೋಗ್ಯ ವಲಯವನ್ನು ನಿರ್ವಹಿಸಲಾಗುತ್ತಿದೆ ಸರ್. ರೋಗ ನಿಯಂತ್ರಣ ಕಾರ್ಯಕ್ರಮದ ಅಂಗವಾಗಿ ಜಾನುವಾರುಗಳಲ್ಲಿ ಸ್ಥಳೀಯವಾಗಿ ಕಂಡುಬರುವ ರೋಗಗಳಾದ ಕಾಲುಬಾಯಿ ರೋಗ FMD ಅಂತೀವಿ ಸರ್, ಫುಟ್ ಅಂಡ್ ಮೌತ್ ಡಿಸೀಸ್, ಕಂದು ರೋಗ ಬ್ರುಸಲೋಸಿಸ್ ಅಂತ ಕರಿತೀವಿ, ಚಪ್ಪೆ ರೋಗ ಬ್ಲಾಕ್ ಕ್ವಾಟರ್ ಅಂತ ಕರಿತೀವಿ, ಗಳಳೆ ರೋಗ HS ಹೆಮರೇಜಿಕ್ ಸೆಪ್ಟಿಸಿಮಿಯಾ ಅಂತ ಕರಿತೀವಿ, ಕರುಳುಬೇನೆ ಎಂಟ್ರೋಟಾಕ್ಸಿಮಿಯಾ ಅಂತೀವಿ, ಪೆಸ್ಟಿಸ್ ಡಸ್ ಪೆಟಿಟ್ಸ್ ರೂಮಿನೆಂಟ್ಸ್ PPR ಅಂತ ಕರಿತೀವಿ, ನೆರಡಿ ರೋಗ ಆಂಥ್ರಾಕ್ಸ್ ಅಂತ ಕರಿತೀವಿ, ಕುರಿ ಸಿಡುಬು ಶೀಪ್ ಪಾಕ್ಸ್, ಚರ್ಮಗಂಟು ರೋಗ ಲಂಪಿ ಸ್ಕಿನ್ ಡಿಸೀಸ್, ರಾಣಿಕೇಟ್ ಡಿಸೀಸ್ RKT ಅಂತ ಕರಿತೀವಿ, ಮತ್ತು ಇತರ ಅನೇಕ ರೋಗಗಳನ್ನು ತಡೆಗಟ್ಟಲು ಮುಂಜಾಗ್ರತಾ ಕ್ರಮವಾಗಿ ಇಲಾಖೆಯಿಂದ ಲಸಿಕಾ ಕಾರ್ಯಕ್ರಮಗಳನ್ನು ನಿಯತಕಾಲಿಕವಾಗಿ ನಡೆಸಲಾಗುತ್ತಿದೆ ಸರ್. ಹಾಗೆ ಆರೋಗ್ಯ ಮತ್ತು ಫಲವತ್ತತೆಯನ್ನು ಕಾಪಾಡಲು ವಿಟಮಿನ್ ಮತ್ತು ಲವಣ ಮಿಶ್ರಿತ ಖನಿಜಾಂಶದ ಪುಡಿಗಳನ್ನು ನೀಡಲಾಗುತ್ತದೆ ಸರ್ ಇಲಾಖೆ ಕಡೆಯಿಂದ. ಹಾಗೆ ಸರ್, ಆರಂಭಿಕ ಎಚ್ಚರಿಕೆ ವ್ಯವಸ್ಥೆಯನ್ನು ಬಲಪಡಿಸಬೇಕಾಗುತ್ತೆ ಸರ್. ಈ ಹವಾಮಾನ ಬದಲಾವಣೆಯು ಜಾನುವಾರುಗಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಕುಂದಿಸಿದಾಗ ಸಾಂಕ್ರಾಮಿಕ ರೋಗಗಳಿಗೆ ತುತ್ತಾಗುವ ಸಾಧ್ಯತೆ ಇರುತ್ತದೆ. ಆದ್ದರಿಂದ ಹವಾಮಾನ ಮಾಹಿತಿ ಮತ್ತು ಆರಂಭಿಕ ಎಚ್ಚರಿಕೆ ವ್ಯವಸ್ಥೆಗಳನ್ನು ಬಲಪಡಿಸುವುದರಿಂದ ರೈತರಿಗೆ ಹವಾಮಾನ ಅಪಾಯಗಳಿಗೆ, ಉದಾಹರಣೆಗೆ ರೋಗೋದ್ರೇಕಗಳು, ಬರ ಮತ್ತು ಪ್ರವಾಹಗಳಂತಹ ಸಂದರ್ಭಗಳಲ್ಲಿ ಮುಂಚಿತವಾಗಿಯೇ ಪ್ರತಿಕ್ರಿಯಿಸಲು ಸಹಾಯ ಮಾಡುತ್ತದೆ ಸರ್. ಇದು ಅಂದ್ರೆ ಈಗ ಎಲ್ಲೋ ನೀರು ತುಂಬಿಕೊಳ್ತಾ ಇದೆ ಅಂದ್ರೆ ಆಗ್ಲೇ ಪ್ರಾಣಿಗೆ ಕಟ್ಟಿದಂತ ಈ ದಾರವನ್ನ ಅಥವಾ ದಾಭವನ್ನ ಬಿಡಿಸಿಟ್ಬಿಡೋದು. ಹೌದು ಸರ್, ಪ್ರವಾಹ ಬರೋಕ್ಕಿಂತ ಮುಂಚೆ ಮನುಷ್ಯರು ತಾವು ಜಾಗ ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ, ಪ್ರಾಣಿಗಳನ್ನ ಅಲ್ಲೇ ಕಟ್ಟಿ ಇಡ್ತಾರೆ. ಹೌದು ಸರ್, ಪ್ರಾಣಿಗಳು ಅವು ನಮ್ಗಿಂತ ಅವು ಸುಲಭದಲ್ಲಿ ಅವು ಪಾರಾಗ್ತವೆ, ನೀವು ಕಟ್ಟಿರಬಾರ್ದು. ಹೌದು ಸರ್, ಹೌದು. ಹಾಗೆ ಪಶುಸಂಗೋಪನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯು ICR ನಿವೇದಿ ಮತ್ತು IHNDB ಸಮನ್ವಯದಲ್ಲಿ ರೋಗ ಉಲ್ಬಣಗಳ ಆರಂಭಿಕ ಎಚ್ಚರಿಕೆ ವ್ಯವಸ್ಥೆಯನ್ನು ನೀಡುತ್ತದೆ ಸರ್, ಅರ್ಲಿ ವಾರ್ನಿಂಗ್ ಅಂತ ಕರಿತೀವಿ ನಾವು. ICR ನಿವೇದಿ ಕಡೆಯಿಂದ 15 ಆದ್ಯತೆಯ ಜಾನುವಾರುಗಳಿಗೆ 2 ತಿಂಗಳು ಮುಂಚಿತವಾಗಿಯೇ ರೋಗದ ಮುನ್ಸೂಚನೆಯನ್ನು ನೀಡಲಾಗುತ್ತದೆ ಸರ್. ಹವಾಮಾನ ಬದಲಾವಣೆಗೆ ಹೊಂದಿಕೊಳ್ಳುವಿಕೆ ಮತ್ತು ತಗ್ಗಿಸುವಿಕೆಗೆ ಪ್ರಮುಖ ಸರ್ಕಾರಿ ಯೋಜನೆಗಳು ಯಾವುವು ಅಂದ್ರೆ ಮೇವು ಅಭಿವೃದ್ಧಿ ಕಾರ್ಯಕ್ರಮ, ಸುಧಾರಿತ ತಳಿಯ ಮೇವಿನ ಬೀಜದ ಮಿನಿಕಿಟ್ಗಳನ್ನು ಲಭ್ಯತೆಗೆ ಒಳಪಟ್ಟು ಉಚಿತವಾಗಿ ಇಲಾಖೆಯು ರೈತರಿಗೆ ಪೂರೈಸುತ್ತದೆ ಸರ್. ಹಾಗೆ ಲಸಿಕೆ ಕಾರ್ಯಕ್ರಮ, ಆವಾಗ ಹೇಳ್ದಂಗೆ ಸ್ಥಳೀಯವಾಗಿ ಕಂಡುಬರುವ ರೋಗಗಳಾದ ಕಾಲುಬಾಯಿ ರೋಗ, ಕಂದು ರೋಗ, ಚಪ್ಪೆ ರೋಗ, ಗಳಲೆ ರೋಗ, ಕರುಳುಬೇನೆ ರೋಗ, ಪೆಸ್ಟಿ ಡೆಸ್ಪೆಟಿಟ್ಸ್ ರೂಮಿನೆಂಟ್ಸ್, ನೆರಡಿ ರೋಗ, ಕುರಿ ಸಿಡುಬು, ಚರ್ಮಗಂಟು ರೋಗ, ರಾಣಿಕೇಟ್ ಡಿಸೀಸ್ ಮತ್ತು ಇತರ ಅನೇಕ ರೋಗಗಳನ್ನು ತಡೆಗಟ್ಟಲು ಲಸಿಕಾ ಕಾರ್ಯಕ್ರಮಗಳನ್ನು ನಿಯತಕಾಲಿಕವಾಗಿ ಇಲಾಖೆ ಕಡೆಯಿಂದ ನಡೆಸಲಾಗುತ್ತದೆ ಸರ್. ಹಾಗೆ ಸಂಚಾರಿ ಪಶುವೈದ್ಯಕೀಯ ಘಟಕಗಳು, ರೈತರ ಮನೆ ಬಾಗಿಲಿಗೆ ತುರ್ತು ಪಶುವೈದ್ಯಕೀಯ ಸೇವೆಗಳನ್ನು ಒದಗಿಸಲು 290 ಸುಸಜ್ಜಿತ ಸಂಚಾರಿ ಪಶುವೈದ್ಯಕೀಯ ವಾಹನಗಳನ್ನು ಒದಗಿಸಲಾಗಿದೆ ಸರ್. ಇದು ಪಶು ಆಸ್ಪತ್ರೆ ಕೇಂದ್ರಗಳು ಇಲ್ಲದ ದೂರದ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಯನ್ನು ಒದಗಿಸಲು ಸಹಕಾರಿಯಾಗಿರುತ್ತದೆ ಸರ್. ಇದನ್ನ ಫೆಸಿಲಿಟೀಸ್ನ ಪಡ್ಕೋಬೇಕಂದ್ರೆ ರೈತರು ಸಹಾಯವಾಣಿ ಸಂಖ್ಯೆ 1962 ಅನ್ನು ಸಂಪರ್ಕಿಸಬಹುದು ಸರ್. ಹಾಗೆ ಹಾಲು ಉತ್ಪಾದಕರಿಗೆ ಹಾಲು ಪ್ರೋತ್ಸಾಹಧನ ಸರ್ಕಾರದ ಕಡೆಯಿಂದ ನೀಡ್ತೀವಿ ಸರ್. ರಾಜ್ಯದ ಹಾಲು ಉತ್ಪಾದಕರ ಸಹಕಾರ ಸಂಘಗಳು ಖರೀದಿಸುವ ಪ್ರತಿ ಲೀಟರ್ ಹಾಲಿಗೆ ರೂ 5 ದರದಲ್ಲಿ DBT ಮೂಲಕ, ಅಂದ್ರೆ ನೇರ ಫಲಾನುಭವಿಗೆ ಹಣ ವರ್ಗಾವಣೆ ಮೂಲಕ ರೈತರಿಗೆ ಪ್ರೋತ್ಸಾಹಧನ ನೀಡಲಾಗುತ್ತಿದೆ ಸರ್. ಇದು ರಾಜ್ಯದಲ್ಲಿ ಹಾಲು ಉತ್ಪಾದನೆಯನ್ನು ಉತ್ತೇಜಿಸಲು ಸಹಕಾರಿಯಾಗಿರುತ್ತದೆ. ಓಕೆ, ಆಮೇಲೆ ಹಾಗೆ ಜಾನುವಾರುಗಳ ಆಕಸ್ಮಿಕ ಮರಣಕ್ಕೆ ಎಕ್ಸ್ಗ್ರೇಷಿಯ ಅಮೌಂಟ್ ನೀಡ್ತೀವಿ ಸರ್. ಇದು ಮೇನ್ಲಿ ವಿಮೆ ಮಾಡದ 6 ತಿಂಗಳ ಮೇಲ್ಪಟ್ಟ ಹಸು, ಎಮ್ಮೆ ಮತ್ತು ಎತ್ತುಗಳು ಆಕಸ್ಮಿಕ ಮರಣಕ್ಕೆ ರೂ 15,000 ಪರಿಹಾರವನ್ನು ಕೊಡ್ತಾರೆ. ಹೌದು ಸರ್. ಹಾಗೆ 6 ತಿಂಗಳ ಮೇಲ್ಪಟ್ಟ ಕುರಿ ಮೇಕೆಗಳ ಮರಣಕ್ಕೆ 7,500 ಪರಿಹಾರವನ್ನು, ಹಾಗೆ 3-6 ತಿಂಗಳ ವಯೋಮಾನದ ಕುರಿ ಮೇಕೆಗಳ ಮರಣಕ್ಕೆ 5,000 ಪರಿಹಾರವನ್ನು ಅವುಗಳ ಮಾಲೀಕರಿಗೆ ವಿತರಿಸಲಾಗುತ್ತದೆ ಸರ್. ಇದು ರೈತರಿಗೆ ತಕ್ಷಣ ಪರಿಹಾರ ಒದಗಿಸಲು ಸಹಕಾರಿಯಾಗಿರುತ್ತದೆ ಸರ್. ಹಾಗೆ ನೈಸರ್ಗಿಕ ವಿಕೋಪದಿಂದ ಜಾನುವಾರುಗಳ ಮರಣಕ್ಕೆ ರಾಜ್ಯ ವಿಪತ್ತು ಪ್ರತಿಕ್ರಿಯೆ ನಿಧಿ SDRF ಅಂತ ಕರಿತೀವಿ, ಹಾಗೆ ರಾಷ್ಟ್ರೀಯ ವಿಪತ್ತು ಪ್ರತಿಕ್ರಿಯೆ ನಿಧಿ NDRF ಇಂದ ಪರಿಹಾರ ನೀಡ್ತೀವಿ ಸರ್.

ಮೆರವಣಿಗೆ ಬರುವಾಗ ತುಂಬಿದ ಮೆರವಣಿಗೆ ಬರುವಾಗ ಊರೊಳಗೆ ತುಂಬೆ ಹೂವರಳಿ ನಗುತ್ತಾವೆ ತಂಗ್ಯೌ ನಾ ಮದುವೆಗೆ ಚಿಕ್ಕ ತಂಗ್ಯೌ ನಾ ಮದುವೆಗೆ ಚಿಕ್ಕ ತಂಗ್ಯೌ ನಾ ಮದುವೆಗೆ ಬಂದವರೆ ಚಂದಾದ ಪದವ ಹಾಡವರೆ ಚಂದಾದ ಪದವ ಹಾಡವರೆ ಬಂದು ಬಳಗಾವೆಲ್ಲ ಚಿಕ್ಕ ತಂಗ್ಯೌ ನಾ ಮದುವೆಗೆ ಚಿಕ್ಕ ತಂಗ್ಯೌ ನಾ ಮದುವೆಗೆ ಬಂದವರೆ ಚಂದಾದ ಪದವ ಹಾಡವರೆ ಅತ್ತಿಗೆ ನಾದಿನಿ ಗಲ್ಲವ ಹಿಡಿದು ನಗಿಸವರೆ ಗಲ್ಲವ ಹಿಡಿದು ಗಲ್ಲವ ಹಿಡಿದು ನಗಿಸಾರೆ ಮಧುಮಗಳ ಬೆಲ್ಲದ ಮಾತಲಿ ನುಡಿಸ್ಯಾರೆ ಚಿಕ್ಕ ತಂಗ್ಯೌ ನಾ ಮದುವೆಗೆ ಚಿಕ್ಕ ತಂಗ್ಯೌ ನಾ ಮದುವೆಗೆ ಬಂದವರೆ ಚಂದಾದ ಮೈದುನರೆಲ್ಲ ಭವ ಮೈದುನರೆಲ್ಲ ಬಾಗಿಲ ಚಪ್ಪರಕ್ಕೆ ಕಟ್ಟವರೇ ಬಾಗಿಲ ಚಪ್ಪರಕ್ಕೆ ಕಟ್ಟವರೇ ನಗು ನಗುತ್ತ ಬೈಲ ತುಂಬೆಲ್ಲ ಚಿಕ್ಕ ತಂಗ್ಯೌ ನಾ ಚಿಕ್ಕ ತಂಗ್ಯೌ ನಾ